ರೋಹನ್, ಅಜ್ಜಿ ಕೋಲ್ ತಗೊಂಡ್ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮಿತಕ್ಕಾಗಿ ಜಾರಿ. ಎಲ್ಲವೂ ರಿಯಾಯಿತಿ ದರದಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. 2000018. ಸುದ್ದಿ ಜಂಪೆ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಕ್ಕೆ ಪ್ರವೇಶ ಮಾಡಿಕೆ ತಾತ್ಕಾಲಿಕ ಆಗಿ ನಿರ್ಮಿಸಿರುವ ಪರ್ಯಾಯ ಸೇತುವೆನ ಇಂದು ಶಾಸಕರಾದ ಅಪ್ಪಚಲೆ, ಒತ್ತುವರಿ ಘನತ್ಯಾಜ್ಯ ಘಟಕಗಳಿಗೆ ಜಾಗ ಮಂಜೂರಾತಿ ಸೇರಿದಂತೆ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರಿಸಿವೆ. 30:30 ಮಧ್ಯಾಹ್ನ 12:30 1:30 944-847-0162 ನಂಬರಿಗೆ ಸಾರ್ವಜನಿಕ ಇಲಾಖೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಸಮುದಾಯ ಆರೋಗ್ಯ ಕೇಂದ್ರ ನಾಪಕುಲು ಇವರ ಕೂಡುಕೂಟಲಿ ಪುಕ್ಕಟ್ಟೆ ಆರೋಗ್ಯ ತಪ್ಪಕಳ ವಿಜ್ಞಾನ ಸಮಾವೇಶದಲ್ಲಿ ಭಾಗವಹಿಸಿಕೆ ಅರ್ಹತೆ ಪಡೆದಿವೆ ತಿಳಿ ಸಮಾವೇಶದ ಜಿಲ್ಲಾ ಸಂಯೋಜಕರು ತಿಳಿಸಲು. ಸ್ಪೇನ್ಲಿಗೆ ಗಾಂಧಿ ಮೈದಾನದಲ್ಲಿ ನಾಳೆ 9:30 ಆಟೋಟ ಪೈಪೋಟಿ ನಡೆದಿದೆ. ಹಾಗೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ವಿಕಲಚೇತನರಲ್ಲಿ ನಡೆದ ತಿಳಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯು ತಿಳಿಸಲು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ 11:00 ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ನಡೆದಿದೆ. ಬರುವ ತಿಂಗಳ 7 ಕೊಡಗಲಿ ಪುತ್ತಂ ಪಂಚಾಯಿತಿ ವ್ಯಾಪ್ತಿನ ಪೌತಿ ಖಾತೆ ಆಂದೋಲನ ನಾಳೆ 10:30 ಸೋಮವಾರಪೇಟೆ ತಾಲೂಕು ಕಚೇರಿ ಸಭಾಭವನದಲ್ಲಿ. ವಿರಾಜಪೇಟೆ ತೂಕು ಬಳಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿಯು ವಿರಾಜಪೇಟೆ ಕೊಡವ ಸಮಾಜದ ಸಹಕಾರದಲ್ಲಿ ಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಮರಣಪಟ್ಟಿದೆ 61 ಬೈತ್ರ ಮೇಲೆ ತಂಡ ಕಿಟ್ಟು ದೇವಯ್ಯ ಅಂಗಡಿ ಆಖಿರಿ ಕಾರ್ಯ ನಾಳೆ ಮಧ್ಯಂತರ ಒಳ ಸ್ವಂತ ಮನೆಯಲ್ಲಿ ನಡೆಪಂದು ಒಕ್ಕಕಾರ ಅರಿಚಿಟ್ಟಿತು. ಪರಕಟಿಕೇರಿ ಪೂಕಳ ಗ್ರಾಮ ಕಾರಳನ ಕಾಳಿಮಾಡ ಶಂಕರಿ ಸೋಮಯ್ಯ ಇಂದು ಮರಣಪಟ್ಟಿದ್ದು 70 ಬೈತ್ರ ಕಾಳಿಮಾಡ ಶಂಕರಿ ಸೋಮಯ್ಯ ಅಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12:00 ಮೀದ ಪೂಕುಳ ಗ್ರಾಮತ್ರ ಇಂಡ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ಪುಟ್ಬಿಟ್ಟಿದೆ 85 ಬೈತ್ರ ಗಣೇಶ ಅಂಗಡ ಚೌಕುಟು ಪೊನ್ನಂಪೇಟೆ ಸ್ವಂತ ಮನೆಯಲ್ಲಿ ದಪನ ಕಾರ್ಯ ಚೌವಾಚೆ 29 ದಪನ ಕಾರ್ಯ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಸಮಾಚಾರ ಓದೆಂಡುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಬೊಟ್ಟೆತ್ನಾಡು, ಕುತ್ತನಾಡು, ಪಿಂಜ ಬೇರಳಿನಾಡು ಈ ಮೂರು ನಾಡಕ್ಕೂ ಕೈಪಕ್ಕೆ ಇಕ್ಕಾಯ್ತಿ ನಡೆದ ಮುಪ್ಪಡ ಸಭೆಯಲ್ಲಿ ತೀರ್ಮಾನ ಮಾಡಿಸಿ. ಜಿಲ್ಲಾ ಮಟ್ಟದಲ್ಲಿ ಪಲತರತ್ರ ಪೈಪೋಟಿ ಆಕಾಶ್ ಕುಶಾಲಪ್ಪ ಎಂಡ ಕುರೋಕಾರಿಕೆಯಲ್ಲಿ ನಡೆದ ಸಭೆಯಲ್ಲಿ ತಕ್ಕ ಬಂದಾವು. ಕೈಂಜ ದಂಡು ಕಾಲ ತೊಟ್ಟು ಕೊರೋನಾ ಕಾಯಿಲೆತ್ನ ಉಂಡು ಜನ ಒಕ್ಕಚ ಕುಡಿತು ಓರು ಕಾರ್ಬಾರು ನಡ್ತೋನೆ ಕಿಂಜಿಲೆ ಅನ್ನನೆ ಪುತ್ತರಿ ಕೋಲು ಮಂದು ತುಂಬ ಸರಳ ಆಯ್ತು ನಡಪಂಜತ್ತು. ಸಿಎನ್ ಸಿರಾದ ನೆಲು ಮಡಿಕೇರಿರ ಪಕ್ಕತ್ತೊಳು ಕ್ಯಾಪಿಟಲ್ ವಿಲೇಜಲ್ಲಿ ಉಪದಂಡನೆ ಕಾಲತ್ರ ಕೊಡವ ನ್ಯಾಷನಲ್ ಡೇ ನಿನಂದ ಪಿಂಜ ದೇಶಭಕ್ತ ದೇಶ ತಕ್ಕ ಒಕ್ಕಕಾರಳಾನ ನಾಲಡಿ ಗ್ರಾಮತ್ರ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಅವು ಅನ್ನುವ ಘೋಷವಾಕ್ಯತೋಡೆ 1 ಮಡಿಕೇರಿಯಲ್ಲಿ ವಿಶ್ವ ಏಡ್ಸ್ ದಿನ ಕೈಪಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಕೊಂಡ ಬಪ್ಪು ಪಿಂಜ ಬೋರೆ ಬೋರೆ ಇಲಾಖೆಯಿಂದ ಕಿಟ್ಟುವ ಸೌಲಭ್ಯತ್ರ ಮೀದ ಮಾಹಿತಿ ಕೊಡಪ. 7 ಪೊಲಕ ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡಪ. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕಂಗ ಕೂಡಿಯಾಡುವ ಅಂದು ಪ್ರಾಧಿಕಾರತ್ರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅರಿವಿಕೆ ತಂದಿತು. ರಾಜ್ಯ ಹೈಕೋರ್ಟ್ರ ಆದೇಶ ಉಂಡೆಂಗಿಯೂ ಮಡಿ ಕೋಟೆರ ರಿಪೇರಿ ಪಿಂಜ ಪಳೆಯ ಅರಮನೆ ಕಟ್ಟಡತ್ನ ಸ್ಮಾರಕ ಆಯ್ತು ಉಳಿತೋಕ್ ರಾಜ್ಯ ಹೈಕೋರ್ಟ್ಲ ಅರ್ಜಿ ಇಟ್ಟ ಟಿಎಸ್ ವಿರೂಪಾಕ್ಷ ಅವು ಈ ಸಂದರ್ಭದ ಹಾಜರಿಂಜತ್. ಮೀನುಗಾರಿಕೆ ಇಲಾಖೆ ರಾಧನೆಯಲ್ಲಿ ಮೀನು ಪುಡಿಪ ದೋಣಿ ಕೂಡ ಅಲ್ಲಿಂದ ತಕ್ಕಂದ ಶಾಸಕಂಗ ಸರ್ಕಾರತ್ರ ಸೌಲಭ್ಯತ್ನ ಚಾಯೋಡೆ ಬಳಸಿಕೊಂಡು ಪಳಕಾಸಲು ಮಿಂಜಕ್ಕೆ ಬರೋಣ ಸಲಹೆ ಮಾಡುತ್ತಣುಂಡು ಅಣಚಿ. ಶನಿವಾರ ಸಂತೆರ ಗೌಡಳ್ಳಿ ಪಿಂಜ ದೊಡ್ಡಮಲ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೌತಿ ಖಾತೆ ಆಂದೋಲನ. ಸೋಮರಪೇಟೆರ ಭುವನ ಮಂದಾರ ರೈತ ಉತ್ಪಾದಕಂಗಡ ಸಂಸ್ಥೆಯ ಕಾಲತ್ರ ಮಹಾಸಭೆ ನಾಳೆ ಪೊಲಕ 12 ನಿರ್ದೇಶಕ ಕೂಡ್ನನಿಕೆ ಮುಖ್ಯಪಟ್ಟವು ಹಾಜರಿಪ್ಪ. ಸಮಾಜತ್ರ ನಲ್ಲಾಮೆಗಾಯಿತು ಏರ್ಪಾಡು ಮಾಡುವ ಕಾರ್ಯಕ್ರಮದ ನಂಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪೊಂಗಪಿಂಜ ಮಕ್ಕಳ ಇಲಾಖೆ ರಾಧನೆಲು ಹೊದ್ದೂರ ಕಡಬಕೇರಿಲು ಕಡತ್ರ ಪಣಿ ಚಾಯಿ ಇಂಜಿತು ಮಾದರಿ ಅಂಗನವಾಡಿ ಆಯಿತು ಎಂದು ಹೊದ್ದೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕಾರ್ಯತ್ನ ಕೊಂಡಾಡುತ್ತಿತ್ತು. ಮಡಿಕೇರಿಯ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ರಾಧನೆಯಲ್ಲಿ ವಿಶ್ವ ವಿಕಲಚೇತನಂಗಡ ದಿನಾಚರಣೆ ಮಾರಿಪತ್ತು ತಾಲೂಕು ವಿಶೇಷ ಚೇತನಂಕ ಮಡಿಕೇರಿಯ ಗಾಂಧಿ ಪರಂಬಲು ನಾಳೆ ಪಲಕ 10 ಕಳಿಕುಟ್ಟ ಪೈಪೋಟಿ ಎಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಸಮಯ 7:00. ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಮಾತು. ಇಂದಿನ ಕಾರ್ಯಕ್ರಮ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ಭಾರತದ ಬೆನ್ನೆಲುಬು ಎಂಬುದಾಗಿ ಕರೆಯಲಾಗ್ತದೆ. ಹೇಗೆ ರೈತನನ್ನ ಬೆನ್ನೆಲುಬು ಎಂದು ಕರೀತಾರೋ ಎನ್ನುವಂತಹದ್ದು ಯುವಕರ ದೇಶ. ನಮ್ಮ ದೇಶದ ಜನಸಂಖ್ಯೆಯ ಬಹುಪಾಲು ಯುವಕರಿಗೆ ಸೇರಿದೆ. ಹಾಗಿದ್ರೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್ ಭಾರತದ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಭಾರತವನ್ನ ವಾಗಿ ಅಭಿವೃದ್ಧಿ ಹೊಂದಲು ಯುವಕರೇ ಕಾರಣರಾಗ್ತಾರೆ. ಆದರೆ ಇಂದಿನ ಭಾರತೀಯ ಯುವಕರು ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ ಯಾವುದೇ ಕಾರ್ಯಕ್ಕೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಎಲ್ಲಿಂದಲೋ ಏನ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಯುವಕರಲ್ಲಿ ಕಾಣಸಿಗುತ್ತಾ ಇಲ್ಲದೇ ಇರುವಂತಹದ್ದು ಅತ್ಯಂತ ದುರನಯ ಬಂದಿದೆ. ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶ ಭಾರತವಾಗಲು ಅವುಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿದ್ರೆ ಮಾತ್ರ ಮಾರ್ಗ ರಾಷ್ಟ್ರದ ಅಭಿವೃದ್ಧಿಗಾಗಿ. ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾಶಕ್ತಿ ಶೌರ್ಯ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶದ ಯುವಕರನ್ನ ಒಂದು ಹೋರಾಟವನ್ನಾಗಲಿ ಅಥವಾ ಎಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ಮಾಡಬಹುದು ಎನ್ನುವ ಹಾಗೆ ಸ್ವಾಮಿ ವಿವೇಕಾನಂದರು ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಈಗ ನಡೆಯುವಂತಹ ಯುವ ಸಂಗತಿಯಾಗಿದೆ. ಹಾಗಿದ್ರೆ ಯುವಕರಾದಂತಹ ನಾವು ಮಾಡಬೇಕಾದದ್ದೇನು? ಕೇವಲ ನಾವು ಯುವಕರಾಗಿದ್ದೇವೆ, ನಡಬೇಕಾದಂತಹ ಕೆಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ದೇಶದ ಕಡೆಗೆ ನಾವು ದೇಶದ ಪ್ರೀತಿಯಿಂದ ಮಾತ್ರ ಯುವಕರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ವಿಷಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ತತ್ವ ಮಾಡಿ ಕೆಲವು ಯುವಕರು ಮಾತ್ರ ನಮ್ಮ ಭಾರತದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಅದರಿಂದಾಗಿ ರಾಜಾಗಿ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕೆಲವೇ ಕೆಲವು ಯುವಕರು ನೋಡಿ ಅವರು ಇವರ ಹಾಗೆ ಪಾಲಿಸುವುದಕ್ಕೆ ಮುಂದಾಗಿ ಅದರಿಂದ ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾದ ಗರ್ಭದಲ್ಲಿ ಯಾವ ಪಕ್ಷ ಅಂತ ನೋಡಬಾರದು, ಅದರ ಬದಲಾಗಿ ಯಾರಿಗೆ ಮತವನ್ನ ನೀಡಿದ್ರೆ ಭಾರತ ಉಜ್ವಲವಾಗ್ತದೆ ಎನ್ನುವಂಥದ್ದನ್ನ ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಅದನ್ನ ನಿರ್ಧರಿಸಿ ಎಲ್ಲ ಅಭ್ಯಾಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ರಾಜಕೀಯವನ್ನ ದ್ವೇಷಿಸುತ್ತಿದ್ದಾರೆ. ಯುವಕರು ರಾಜಕೀಯಕ್ಕೆ ಹೋದರೂ ಸಹಿತ ಅವರಿಗೆ ಇದರಲ್ಲಿ ಯಾವುದೇ ತರನಾದಂತಹ ಒಂದನ್ನೆಲ್ಲ ಹತ್ತಿಕ್ತಾ ಇದ್ದಾರೆ. ಇದು ನಮ್ಮ ಭಾರತದ ಈಗ ಪ್ರಸ್ತುತವಾದಂತಹ ಸನ್ನಿವೇಶ. ಹಾಳು ಮಾಡಲು ಬಯಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ ಕೆಲವರಲ್ಲಿದೆ. ಶಿಕ್ಷಣ, ಲಿಖಿತ ಅಥವಾ ಅಧ್ಯಯನ ಅಥವಾ ಕೆಲಸದಲ್ಲಿ ಆಸಕ್ತಿ ಇಲ್ಲದವನು ರಾಜಕೀಯಕ್ಕೆ ಬರ್ತಾನೆ ಎಂದು ನಂಬಲ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಭಾರತದ ರಾಜಕೀಯವನ್ನ ನೋಡಿ ಹಲವಾರು ಜನ ಭಯ ಪಡ್ತಾ ಇದ್ರೆ ಇನ್ನು ಕೆಲವರು ಸಹಿತ ಅದರ ಬಗ್ಗೆ ಎದ್ದು ತೋರಿಸ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನ ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ನನ್ನ ತೆರವುಗೊಳಿಸಲು ಕೆಸರಿನೊಂದಿಗೆ ಹೋಗುವುದು ಬಹಳ ಮುಖ್ಯ ಎಂದು ಹೇಳಲಾಗಿದೆ. ಆ ಮಣ್ಣಿನಿಂದ ನೀವು ಕಲೆಗಳನ್ನ ಸಹ ಪಡೆಯುತ್ತೀರಿ, ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಯುವಕರು ಮನೆಯಲ್ಲಿ ಕುಳಿತು ಸಾಮಾಜಿಕ ಮಾಧ್ಯಮದ ಮೂಲಕ ರಾಜಕೀಯದಲ್ಲಿ ತಮ್ಮ ಹೆಸರನ್ನ ಕೂಡ ಬರೆಯಬೇಕಾಗ್ತದೆ. ಯಾವುದೇ ತಪ್ಪು ಸಂಭವಿಸಿದ ಕ್ಷಣ ಅದು ಸಾಮಾಜಿಕ ಅಂತಾದ್ರೆ ಅದು ಎಲ್ಲಿಗೆ ಮುಟ್ಟಬೇಕು, ಅಂದರೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ನಾಯಕರ ಅರ್ಥವಾಗುತ್ತಾ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ವ್ಯವಸ್ಥೆಯ ಒಳಗೆಗದಲ್ಲಿ ನಡೆಯುತ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಗೆ ಏನು ಲಾಭ ಇದೆ, ಅಲ್ಲ ನಾವು ಮಾಡುತ್ತಿರುವಂತಹ ಕಾರ್ಯದಿಂದ ನಮಗೇನು ಲಾಭ ಇದೆ ಎನ್ನುವಂತಹದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಉತ್ತಮ ಬಗೆಹರಿಯುತ್ತದೆ, ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದೆ, ಯುವಕರು ಹೆಚ್ಚು ಉತ್ಸಾಹ ಮತ್ತು ಶಕ್ತಿಯನ್ನ ಹೊಂದಿರುವ ಹೊಸತನದಿಂದ ದೇಶದ ಅಭಿವೃದ್ಧಿ ಖಚಿತವಾಗ್ತದೆ. ಆಧುನಿಕ ಭಾರತದ ನಿರ್ಮಾಣವನ್ನ ಮಾಡಲು ಇದು ಸಹಾಯಕ, ಬಹಳ ಮುಖ್ಯವಾಗಿದೆ. ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡರು ಅಂತಾದ್ರೆ ಅವರು ಭವಿಷ್ಯದಲ್ಲಿ ಸಾಧ್ಯವಿದೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ಮಾತೆಯ ಮಡಿಲಲ್ಲಿ ಕನ್ನಡ ನುಡಿಯ ಗುಡಿಯಲ್ಲಿ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಮನಿಯಲಿ ತುಂಬಿರಲಿ ಅಮನಿ ಧಮನಿಯಲಿ ತುಂಬಿರಲಿ ವಿಶ್ವ ಪ್ರೇಮದ ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ. ಶಕ್ತಿಯು ದೇಶದ ಅತಿದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು ವಿದ್ಯಾವಂತರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ವಿವರಿಸಬೇಕು, ನಮ್ಮ ದೇಶವನ್ನ ಬೆಳೆಸಬೇಕು ಎನ್ನುವಂತಹ ಕನಸನ್ನ ಹೊಂದಿದ್ದಾರೆ ಮತ್ತು ಯುವಕರನ್ನ ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ರಾಜಕೀಯ ಜವಾಬ್ದಾರಿ ಎಂದು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕುಟುಂಬದ ಬಗ್ಗೆ ಆಳುತ್ತಿರುವಂತಹ ನಾಲ್ಕಾರು ಮಂದಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಆಗ್ತದೆ ಎನ್ನುವಂತಹ ಕನಿಷ್ಠ ಕಲ್ಪನೆಯೂ ಇಲ್ಲದೆ ತಮ್ಮಿಂದಲೂ ಸಹಿತ ಸದೃಢವಾದಂತಹ ಭಾರತವನ್ನ ಕಟ್ಟುವುದಕ್ಕೆ ಅಸಾಧ್ಯ. ಯುವಕರೆಂದರೆ ಪರಮಾಣು ಶಕ್ತಿ ಇದ್ದಂತೆ, ಆದರೆ ಅದರ ಪ್ರತಿಕೂಲ ಉಪಯೋಗವನ್ನ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ಪರಮಾಣು ಬಾಂಬ್ ಕೂಡ ತಯಾರಿಕೊಳ್ತೇವೋ, ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ ಆ ರೀತಿಯಲ್ಲಿ ನಮ್ಮ ದೇಶವು ಹಾ ವೈದ್ಯರು ಪುರುಷರು ಮತ್ತು ಮಹಿಳೆಯರೆಂಬಂತಹ ಭೇದವಿಲ್ಲದೆ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾರೆ. ಸಬ್ಬೀರ ಭಾಟಿಯಾ, ಅವನೀಶ್ ಬಜಾಜ್, ಸುಹಾಸ್ ಗೋಪಿನಾಥ್, ನಿಕ್ಕಿ ಹೇಲಿ, ಬಾಬಿ ಜಿಂದಾಲ್ ಈ ನಾಣ್ಯದ ಇನ್ನೊಂದು ಮುಖವೂ ಸಹ ಬಹಳ ವಿಕೃತವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಜನತೆ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ, ಇದಕ್ಕೆಲ್ಲ ಕಾರಣ ಎಂಬುದಾಗಿ ನಾವು ಖಂಡಿತವಾಗಿ ವಿಚಾರವನ್ನ ಮಾಡಬೇಕಾಗ್ತದೆ. ಅಶಿಕ್ಷಿತರಿಗೆ ಹೋಲಿಸಿದಲ್ಲಿ ಸುಶಿಕ್ಷಿತ ಇವರು ನಮ್ಮ ದೇಶದ ಹೆಸರನ್ನ ಹಾಳು ಮಾಡುವುದಕ್ಕಾಗಿ ಷಡ್ಯಂತರವನ್ನ ರಚಿಸ್ತಾ ಇದ್ದಾರೆ. ಹಿಂದೆ ನಡೆದ ಅನೇಕ ಬಾಂಬ್ ಸ್ಫೋಟಗಳಾಗಿರಬಹುದು, ಯಾವುದೇ ಅಮಾನವೀಯವಾದಂತಹ ಕೃತ್ಯಗಳಿರಬಹುದು, ನಮ್ಮ ಅದೆಷ್ಟೋಕರು ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ತಮ್ಮ ಹೆತ್ತವರ ಕಡೆಗೆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ವೃದ್ಧಾಶ್ರಮಕ್ಕೋ ಅಥವಾ ಇನ್ನೆಲ್ಲೋ ಅಥವಾ ಒಂದು ಕೊಡುಗೆಯಾಗಿ ನೀಡಿದಂತಹ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತಾದ್ರೆ ನಮ್ಮನ್ನ ಯಾವ ಅರ್ಥ ಉಳಿಯಿತು ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಆದ್ದರಿಂದ ಮೊದಲಾಗಿ ನಾವು ಕುಟುಂಬಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ ಕಳೆಯಬೇಕು. ನಮಗೆ ಸಾಧ್ಯವಾಗುವಷ್ಟರ ಮಟ್ಟಿನಲ್ಲಿ ನಾವು ಕುಟುಂಬದೊಂದಿಗೆ ಒಳ್ಳೆಯದಾದಂತಹ ಒಂದು ಸಂಬಂಧವನ್ನ ಉಳಿದ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಯುವಕರೇ ಇದ್ದಾರೆ. ಅಂದರೆ ವಿಶ್ವದಲ್ಲಿ ಎರಡನೆಯ ಅತಿದೊಡ್ಡ ಜನಸಂಖ್ಯೆಯನ್ನ ಪಡೆದಂತಹ ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯೂ ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಯುವಶಕ್ತಿ ಕಾಣಬೇಕೆ ಅಥವಾ ರಾಷ್ಟ್ರದ ಒಂದು ದೌರ್ಬಲ್ಯದಂತೆ ನಿರೂಪಿಸಬೇಕೆ ಅಥವಾ ಸಶಕ್ತ ಸಮೃದ್ಧ ಶಕ್ತಿ ಅದರಲ್ಲಿ ವಿನಿಯೋಗಿಸಬೇಕೆ ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಜಾತಿ ಮತ ಎನ್ನುವಂತಹ ಭೇದವನ್ನ ನಾವು ಮಾಡದೆ ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತವು ಅಂತಾದ್ರೆ ಅವೇ ಇಲ್ಲ. ಆದ್ರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ ಮತ ಪಂಥ ಎನ್ನುವಂತಹ ವಿಷಬಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಹೇಳುವುದಕ್ಕಿಂತ ಮೊದಲು ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ ದೇಶದ ಬಗ್ಗೆ ಆಗಲಿ ಸಾಮಾಜಿಕವಾಗಿರಬೇಕು. ಸಮಾಜವನ್ನ ನಮಗಾಗಿ ರಚಿಸಿದ್ದು ಹಾಗಿದ್ರೆ ಯಾರು? ನಮ್ಮ ಪೂರ್ವಜರು. ಭಾರತ ಎನ್ನುವಂತಹದ್ದು ವಿಶ್ವಗುರುವಾಗಲು ಸಾಧ್ಯ. ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಅದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೆ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾರತ ಎನ್ನುವಂತಹದ್ದು ಮುಂದುವರೆದ ದೇಶವಾಗಿ ಹೋಗ್ತಾ ಇತ್ತು. ಆದ್ದರಿಂದ ನಾವೆಲ್ಲ ಯುವಶಕ್ತಿಗಳು ನಮ್ಮ ನಾಯಕರ ಒಂದು ಕನಸು ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮ ಭಾರತ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಿಳಿಸಿದರೆ ಭಾರತದ ಭವಿಷ್ಯ ಸತ್ಯವಾಗಿ ಬದಲಾಗ್ತದೆ, ಸಾಧ್ಯವಾಗಿದೆ. ಆದ್ದರಿಂದ ಮೊದಲು ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ಅತ್ಯಂತ ಸರಳವಾಗಿ ನಾವು ನಿರೂಪಿಸಿಕೊಳ್ಳಬೇಕಾಗ್ತದೆ.